ಜಡ ಜನಯಾರು ತೋಳೆದಾರಾಗ ಪಾದವ ತೋಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೋಳೆದರು ಶ್ರೀಹರಿಯ ದುರುಳ ಪೂತನಿಯ ಸುಹೀರಿ ಮೇರೆ ದಾಸಿರಿ ವರಸ ಕಾಲರ ನೋಡಗು